ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಮುಂಗಾರು ಹಂಗಾಮಿನ ಬಿತ್ತನೆಯ ಸಿದ್ದತೆಗೆ ಕೃಷಿ ಇಲಾಖೆ ಕೈಗೊಂಡಿರುವ ಕ್ರಮಗಳು. ಈ ಕುರಿತು ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಸಮದ್ ಪಟೇಲ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಸಲದ ಮುಂಗಾರು ಬಹಳ ಅದ್ಭುತವಾಗಿ ಶುರುವಾಗ್ಯದ, ಬಹಳ ಜಲ್ದಿನೇ ಶುರುವಾಗ್ಯದ ಮುಂಗಾರು. ಈ ಸಲ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಲ್ದಿ ಬಂದದ. ಸುಮಾರು ಒಂದು ವಾರ ಮೊದಲೇ ಕೇರಳ ತೀರಕ್ಕೆ ಬಂತು ಮುಂಗಾರು, ಅದೇ ದಿವಸ ನಮ್ಮ ಕರ್ನಾಟಕ ಕೂಡ ಪಾದಾರ್ಪಣೆ ಮಾಡಿತು. ಹಿಂಗ ಬಹಳ ಕಡಿಮೆ ಕ್ವಚಿತ ಆಗುವಂತಹ ಸಂದರ್ಭಗಳಿದು. ಆದರೆ ಈ ಸಲ ಮುಂಗಾರು ಬಹಳ ಜಲ್ದಿ ತಮಿಳುನಾಡಿಗೂ ಬಂತು, ಕೇರಳಕ್ಕೂ ಬಂತು, ಕರ್ನಾಟಕಕ್ಕೂ ಬಂತು, ಆಮೇಲೆ ನಮ್ಮ ಭಾಗಕ್ಕೂ ಕೂಡ ಬಹಳ ಜಲ್ದಿ ಬಂದದ ಈ ಸಲ ಮುಂಗಾರು. ಹಿಂಗಾಗಿ ಅನೇಕ ವಾರಕ್ಕಿಂತ ಹೆಚ್ಚು ದಿನಗಳಿಂದ ನಮ್ಮಲ್ಲಿ ಒಳ್ಳೆ ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅರಬ್ಬಿ ಸಮುದ್ರದೊಳಗೆ ಏನು ವಾಯುಭಾರ ಕುಸಿತಾಯ್ತು, ಅದರ ಪರಿಣಾಮವಾಗಿ ನಾವು ಸಾಕಷ್ಟು ಮಳೆಯನ್ನು ಪಡೀತಾ ಇದ್ದೀವಿ. ಅದೇ ಸಮಯಕ್ಕೆ ಮುಂಗಾರು ಕೂಡ ಅದರ ಜೊತೆ ಕೂಡಿ ಒಳ್ಳೆಯ ಒಂದು ಮಳೆಯ ವಾತಾವರಣ, ಈಗ ಮಳೆಗಾಲದ ಏನೋ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ ಮಳೆಗಾಲದ ಆರಂಭದೊಳಗೆ. ಇದು ಒಂದು ಸಂತೋಷದ ಸಂಭ್ರಮದ ಸನ್ನಿವೇಶ ಆಯ್ತು ಅಂತಂದ್ರೆ ನಮ್ಮ ರೈತರಿಗೆ ಮುಂದಿನ ದಿನಗಳು ಹೆಂಗಿರ್ತಾವ, ಮುಂಗಾರು ಹೆಂಗಿರ್ತದ, ಯಾವ ರೀತಿ ವರ್ತನೆ ಮಾಡ್ತದ ಅನ್ನುವಂತಹ ಒಂದು ವಿಚಾರ ಕೂಡ ತಮ್ಮಲ್ಲಿ ಹೊಳಿಬಹುದು. ಯಾಕಪ್ಪ ಅಂತಂದ್ರೆ ಮೊದಲಿಗೆ ಮಳೆ ಬಂದು ಆಮೇಲೆ ನಡು ಗ್ಯಾಪ್ ಆಗಿ ಮಳೆ ಬರಲಾರದೆ ಬಹಳ ತೊಂದರೆ ಅನುಭವಿಸಂತ ದಿನಗಳನ್ನ ನಾವು ನೋಡಿದ್ದೀವಿ. ಅಂತ ಒಂದು ವಿಚಾರವನ್ನ ನಾವೀಗ ಕೈಬಿಟ್ಟು ಈಗ ಮುಂಗಾರು ಶುರು ಆಗಿದಲ್ಲ, ಈ ಸಮಯದೊಳಗೆ ತಾವೆಲ್ಲ ಈಗಾಗಲೇ ತಯಾರಿ ಮಾಡ್ಕೊಳ್ತಾ ಇರಬಹುದು, ಯೋಜನೆ ಮಾಡ್ಕೊಳ್ತಾ ಇರಬಹುದು, ಯಾವ ಬೆಳೆ ಬೆಳಿಬೇಕು, ಯಾವ ಬೀಜ ಹಾಕಬೇಕು, ಯಾವ ಗೊಬ್ಬರ ತರಬೇಕು, ಇದನ್ನೆಲ್ಲ ತಾವು ಮಾಡ್ತಾ ಇದ್ದೀರಿ. ಮತ್ತೆ ಈಗ ಈ ಒಂದು ಮುಂಗಾರಿಗಾಗಿ ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು, ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಯಾವ ರೀತಿ ಕೃಷಿ ಇಲಾಖೆಯ ವತಿಯಿಂದ ಸೌಲಭ್ಯಗಳದಾವ, ಮತ್ತೆ ಅವರ ಗುರಿ ಏನದ, ಮತ್ತೆ ರೈತರು ಯಾವ್ಯಾವ ಸೌಲಭ್ಯಗಳನ್ನ ಪಡಿಬಹುದು, ಈ ಎಲ್ಲ ವಿಚಾರಗಳನ್ನ ತಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಬಹುದು. ಅದಕ್ಕಾಗಿ ಇವತ್ತ ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಾಗಿರುವಂತಹ ಸಮದ್ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮಗೆ ಈ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಮದ್ ಪಟೇಲ್ ಅವರಿಗೆ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್. ಮುಂಗಾರು ಬಹಳ ಅದ್ಭುತವಾಗಿ ಶುರು ಆಗ್ಯದ ಈ ಸಮಯದೊಳಗೆ, ಕೃಷಿ ಇಲಾಖೆ ಚಟುವಟಿಕೆ ಕೂಡ ಬಹಳ ಜಲ್ದಿ ಶುರು ಆದಂಗ ಆಯ್ತು ಈ ಸಲ. ಎಸ್ ಸರ್, ಹೌದು, ನಿಜವಾಗಿದೆ ಸರ್. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಮೃಗಶಿರ ನಕ್ಷತ್ರದಿಂದ ಮಳೆ ಪ್ರಾರಂಭ ಆಗ್ತದೆ. ಮೃಗಶಿರ ನಕ್ಷತ್ರ ಏನದಲ್ಲ, ಜೂನ್ 7ನೇ ತಾರೀಕು ಅಥವಾ ಸರ್ವೇ ಸಾಮಾನ್ಯವಾಗಿ ಜೂನ್ 8ನೇ ತಾರೀಕು ಪ್ರಾರಂಭ ಆಗ್ತದೆ. ಮತ್ತೆ ಈ ವರ್ಷ ನಾವು ನೋಡಿದಾಗ ಸುಮಾರು 10 ದಿವಸ ಮುಂಚಿತವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನದಲ್ಲ ವರುಣನ ಕೃಪೆ ಪ್ರಾರಂಭ ಆಗಿದೆ. ಈಗ ಏಪ್ರಿಲ್ ಮೇ 2 ತಿಂಗಳು ನಾವು ಮಳೆ ನೋಡಿದ್ರೆ ಸರ್ವೇ ಸುಮಾರು 59 ಮಿಲಿಮೀಟರ್ ನಮ್ದು ಮಳೆ ಇದೆ. ಇಲ್ಲಿವರೆಗೆ ನಮ್ಮ ಪೂರ್ವ ಮುಂಗಾರಿನಲ್ಲಿ 148-150 ಮಿಲಿಮೀಟರ್ ಆಲ್ರೆಡಿ ಮಳೆ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ IMD ಅವರು ಹೇಳಿದ ಪ್ರಕಾರ ನಮ್ಮ ಮುಂಗಾರು ಹಂಗಾಮು ಒಂದು 10 ದಿವಸ ಮುಂಚಿತವಾಗಿ ನಮ್ಮ ಈ ಕರ್ನಾಟಕ ಭಾಗದಲ್ಲಿ ಪ್ರವೇಶ ಮಾಡಿದ್ದು. ಕಳೆದ ಒಂದು 2-3 ದಿವಸದ ಮಳೆ ನೋಡಿದಲೆ 65-100 ಮಿಲಿಮೀಟರ್ ಮಳೆ ಅಷ್ಟು ಒಂದೊಂದು ಮಳೆ ರೈನ್ಗೆ ಸ್ಟೇಷನ್ನಲ್ಲಿ ಮಳೆ ಬಂದಿದೆ. ನಾವು ಈಗ ಆಲ್ರೆಡಿ ಕೃಷಿ ಇಲಾಖೆಯಿಂದ ಏಪ್ರಿಲ್ನಿಂದಾನೇ ನಾವು ಸಿದ್ದತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬೇಕಾಗುವಂತ ಬೀಜ, ರಸಗೊಬ್ಬರ ಮತ್ತೆ ಅದರ ಜೊತೆಗೆ ನಮ್ಮ ಮಣ್ಣು ಮಾದರಿಗಳ ಸಂಗ್ರಹಣೆ, ಪ್ರಾತ್ಯಕ್ಷಿಕೆಗಳು, ಈ ರೀತಿಯಾಗಿ ನಾವು ಒಂದು ನೀಲಿ ನಕ್ಷೆಯನ್ನು ಹಾಕೊಂಡು ನಾವು ಬಹಳಷ್ಟು ಚಟುವಟಿಕೆಗಳನ್ನು ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ನಾವು ಕೃಷಿ ಇಲಾಖೆಯಿಂದ ಮುಂಗಾರು ಹಬ್ಬ ನಮ್ದಿದು, ರೈತರ ಈ ಹಬ್ಬಕ್ಕಾಗಿ ನಾವು ಪೂರ್ವ ಸಿದ್ದತೆಗಾಗಿ ನಾವು ಈಗ ಆಲ್ರೆಡಿ ಮೇ ತಿಂಗಳಲ್ಲಿ ಏನ್ ಮಾಡಿದೀವಿ, ನಾವು ಪ್ರಾರಂಭಿಕ ಒಂದು ವಾರದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ನಾವು ಏನ್ ಮಾಡಿದೀವಿ, ಒಂದು ಕೃಷಿ ಅಭಿಯಾನ ಮುಂಗಾರು ಹಂಗಾಮಿನ ಒಂದು ದಿವಸದ ಕಾರ್ಯಾಗಾರ ಅಂತೇಳಿ ನಮ್ಮ ಕೃಷಿ ಇಲಾಖೆ ಕೃಷಿ ವಿಜ್ಞಾನಿಗಳ ಜೊತೆಗೂಡಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿರುವಂತಹ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಯಾಗಾರ ಮಾಡಿ 10 ವಾಹನಗಳನ್ನು ಸಿದ್ದಪಡಿಸಿ ಪ್ರತಿಯೊಂದು ತಾಲೂಕಿಗೊಂದೊಂದು ನಮ್ಮ ಕೃಷಿಯ ವಾಹನಗಳನ್ನು ಕಳಿಸಿ ಗ್ರಾಮವಾರು ರೈತರಿಗೆ ನಾವು ಈಗ ಆಲ್ರೆಡಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ತರಬೇತಿಯ ಮುಖ್ಯ ಉದ್ದೇಶ ರೈತ ಬಾಂಧವರು ಮುಂಗಾರು ಹಂಗಾಮಿನ ಪೂರ್ವ ಸಿದ್ದತೆ ಮಾಡಿಕೊಳ್ಳಿ, ಮತ್ತೆ ಬೀಜ ರಸಗೊಬ್ಬರ ಸಂಗ್ರಹಣೆ ಮಾಡಿಕೊಳ್ಳಿ, ಬೀಜ ಮೊಳಕೆ ಪ್ರಮಾಣ ಅವರು ಚೆಕ್ ಮಾಡಿಕೊಳ್ಳಿ, ಅವ್ರ ಮನೆಯಲ್ಲಿರುವಂತಹ ಬೀಜ ಬಳಸ್ತಾ ಇರಬೇಕಾದ್ರೆ ಆ ಬೀಜಕ್ಕೆ ಅವರು ಬೀಜೋಪಚಾರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವುದಾಗ್ಲಿ, ಮತ್ತೆ ರಸಗೊಬ್ಬರದಲ್ಲಿ ಕೇವಲ DAP ಒಂದೇ ರಸಗೊಬ್ಬರ ಅಲ್ಲ, ನಾವು ಏನಂದ್ರೆ ದಿನ ಪೊಟ್ಯಾಶ್ ರಸಗೊಬ್ಬರ ಹಾಕಲಾರ್ದೇನೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಭೂಮಿಯಲ್ಲಿ ದಿನೇ ದಿನೇ ಪೊಟ್ಯಾಸಿಯಂ ರಸಗೊಬ್ಬರದ ಕೊರತೆ ಹೆಚ್ಚಾಗ್ತಾ ಇದ್ದು ಮತ್ತೆ ನಾವು ರಂಜಕ ಹೆಚ್ಚಿಗೆ ಬಳಸ್ತಾ ಇರೋದ್ರಿಂದ ನಮ್ಮಲ್ಲಿ ರಂಜಕದ ಏನದಲ್ಲ ಪ್ರಮಾಣ ನಮ್ಮ ಭೂಮಿಯಲ್ಲಿ ಇದ್ದು ಅದನ್ನು ರಂಜಕ ಕರಗಿಸುವಂತ ಗೊಬ್ಬರ ಹಾಕುವಂತ ಒಂದು ಕೆಲಸ ಮಾಡೋದು. ಅದು ಅಲ್ಲದೆ ನಮ್ಮಲ್ಲಿ ಈಗ ಒಂದು ಆರೋಗ್ಯಕರ ಮಣ್ಣಿಗಾಗಿ ಸಾರಜನಕ ರಂಜಕ ಮತ್ತು ಪೊಟ್ಯಾಸ್ ಏನದಲ್ಲ 4:2:1 ಪ್ರಮಾಣದಲ್ಲಿ ನಾವು ಬಳಸಬೇಕಾಗಿದ್ದು. ಆದ್ರೆ ನಮ್ಮಲ್ಲಿ ಕಲಬುರಗಿದೇನದಲ್ಲ ಆಲ್ಮೋಸ್ಟ್ ಲೈಕ್ 8:6:1 ಏನದಲ್ಲ ಸಾರಜನಕ ರಂಜಕ ಮತ್ತು ಪೊಟ್ಯಾಸ್ ಅನ್ನ ನಾವು ಬಳಸ್ತಾ ಇದೀವಿ. ಇದು ನಮ್ಮ ಮಣ್ಣಿಗೆ ಒಂದು ಆರೋಗ್ಯಕರವಾದಂತ ಸನ್ನಿವೇಶ ಅಲ್ಲ. ಅದಕ್ಕಾಗಿ ರೈತ ಬಾಂಧವರು ಇಷ್ಟು ವರ್ಷ ಏನ್ DAP ಬಳಸಿದ್ದಾರೆ ಅದರ ಬದಲಾಗಿ ಕಾಂಪ್ಲೆಕ್ಸ್ಗಳನ್ನು 10:26:26 ಇರಬಹುದು ಅಥವಾ 20:20:13 ಇರಬಹುದು ಅಥವಾ 12:32:32:16 ಇರಬಹುದು. ಈ ರೀತಿಯಾಗಿ ಏನದಲ್ಲ ಅವರು ಬೇರೆ ಬೇರೆ ಬಹಳಷ್ಟು ಕಾಂಪ್ಲೆಕ್ಸ್ಗಳನ್ನು ಬೆಳೆಸಿ ಅದರಲ್ಲಿ ಪೊಟ್ಯಾಶ್ ಪೋಷಕಾಂಶ ಇರುವಂತಹ ರಸಗೊಬ್ಬರವನ್ನು ಬಳಸಿ ಪೊಟ್ಯಾಶ್ನಿಂದ ಬಹಳಷ್ಟು ಪೋಷಕಾಂಶಗಳು ಹೀರಿಕೊಳ್ಳುವಂತಹ ಶಕ್ತಿ ಗಿಡಕ್ಕೆ ಬರೋದ್ರಿಂದ ಅದರದೊಂದು ರೆಸಿಸ್ಟೆನ್ಸ್ ಪವರ್ ಹೆಚ್ಚಿಗೆ ಆಗ್ತದೆ ಮತ್ತು ಬರ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಭೂಮಿಗೆ. ಹಿಂಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ರಂಜಕದ ಜೊತೆಗೆ ನಾವು ವಿಪುಲವಾಗಿ ಪೊಟ್ಯಾಶು ಮತ್ತು ಲಘು ಪೋಷಕಾಂಶಗಳನ್ನು ಬಳಸುವುದು ಈ ಒಂದು ಕಾರ್ಯನ ನಾವು ರೈತ ಬಾಂಧವರಿಗೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಕೃಷಿ ಇಲಾಖೆಯಿಂದ ಈ ಒಂದು ತರಬೇತಿ ಕೊಡೋದು ಕೃಷಿ ಇಲಾಖೆಯಿಂದ ಮಾಹಿತಿ ಕೊಡೋದು ಹಾಗೂ ನಮ್ಮ ರೈತ ಬಾಂಧವರಿಗೆ ಇರುವಂತಹ ಸಮಸ್ಯೆಗಳು ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆಗೆ ಸಮಗ್ರ ಪೀಡೆ ನಿರ್ವಹಣೆ ಹೊಸ ತಂತ್ರಜ್ಞಾನಗಳು ಹೊಸ ಕೃಷಿ ಯಂತ್ರೋಪಕರಣಗಳು ಮತ್ತು ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಣ ಬೇಸಾಯ ಇದೆ. 90% ಭಾಗ ಮಳೆ ಆಶ್ರಿತ ಇರೋದ್ರಿಂದ ನೀರಿನ ಒಂದು ಸದ್ಬಳಕೆ ಮಾಡುವುದು ಯಾವ ರೀತಿಯಾಗಿ ಮತ್ತು ಸೂಕ್ಷ್ಮ ನೀರಾವರಿ ಬಳಕೆ ಮಾಡುವುದು ಯಾವ ರೀತಿಯಾಗಿ ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಪರೀಕ್ಷೆ ಮಾಡಿಕೊಳ್ಳೋದು ಹೆಂಗೆ ಮಣ್ಣಿನ ಸ್ಯಾಂಪಲ್ ಹೆಂಗ್ ತೆಗಿಬೇಕು ಅನ್ನೋದ್ರ ಕುರಿತು ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರ ಬಳಿಗೆ ಹೋಗಿ ನಾವು ಈಗ ಆಲ್ರೆಡಿ ನಾವು ಕೃಷಿ ಅಭಿಯಾನದ ಮೂಲಕ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಅಂದ್ರೆ ಸಾಕಷ್ಟು ಮಣ್ಣಿನ ಸ್ಯಾಂಪಲ್ ಗಳನ್ನ ಇಲ್ಲಿ ತನಕ ಪರೀಕ್ಷೆ ಮಾಡಲಾಗಿದೆ. ಸರ್, 12,000 ನಮ್ದು ಗುರಿ ಇದೆ. ಆಲ್ರೆಡಿ ನಾವು 8,500 ಮಣ್ಣಿನ ಮಾದರಿ ಸ್ಯಾಂಪಲ್ ಗಳನ್ನ ತೆಗೆದಿದ್ದೀವಿ. ಉಳಿಕಿದ ಮಣ್ಣಿನ ಮಾದರಿ ಸ್ಯಾಂಪಲ್ ಗಳನ್ನ ಇನ್ನೂ ಒಂದು ವಾರದಲ್ಲಿ ತೆಗೆದು ನಾವು ಟೆಸ್ಟಿಂಗ್ ಮಾಡ್ತಾ ಇದೀವಿ. ಇದರ ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಏನಿದೆ ನಾವು ರೈತ ಸಂಪರ್ಕ ಕೇಂದ್ರದಿಂದ 50% ಸಹಾಯಧನದಲ್ಲಿ ನಾವು ಬೀಜಗಳನ್ನ ವಿತರಣೆ ಮಾಡ್ತಾ ಇದೀವಿ. ಉದ್ದು, ಹೆಸರು, ತೊಗರಿ, ಸೂರ್ಯಕಾಂತಿ, ಮೆಕ್ಕೆಜೋಳ ಇತರ ಬೆಳೆಗಳ ಬೀಜ ಕೊಡ್ತೀವಿ. ಸೊ ಆ ಬೀಜ ನಾವೇನ್ ರೈತ ಬಾಂಧವರಿಗೆ ಕೊಡಬೇಕು ಅದರ ಒಂದು ಯೋಜನೆ ಹಾಕೊಂಡಿದೀವಿ. 22,500 ಕ್ವಿಂಟಲ್ ನಮ್ಮದೇನೆಲ್ಲ ಈಗಾಗಲೇ ಬೀಜ ವಿತರಣೆ ಗುರಿಯನ್ನು ನಾವು ಹಾಕೊಂಡಿದೀವಿ. ಅದಕ್ಕಾಗಿ ನಾವು ಈಗ ಆಲ್ರೆಡಿ ಯಾರ್ಯಾರು ಟೆಂಡರ್ ಆಗಿದೆ ಎಂಪ್ಯಾನಲ್ಡ್ ಏಜೆನ್ಸಿ ಅವರ ಜೊತೆಗೆ ನಾವು ಸಭೆಯನ್ನು ಜರುಗಿಸಿ ಅವರಲ್ಲಿ ಲಭ್ಯವಿರುವಂತಹ ಬೀಜದ ಪ್ರಮಾಣ ನಮ್ಮ KSSC, KOF, NSC ಹಾಗೂ ಖಾಸಗಿ ಮಾರಾಟಗಾರರ ಒಂದು ಸಭೆ ಮಾಡಿ ಬೀಜದ ಲಭ್ಯ ಪ್ರಮಾಣ ತೆಗೆದುಕೊಂಡಿದೀವಿ. ಈಗ ಆಲ್ರೆಡಿ ಅವರ ಹತ್ರ 54,500 ಕ್ವಿಂಟಲ್ ಬೀಜ ಲಭ್ಯ ಇದೆ. ಅದರಲ್ಲಿ ಪ್ರಮುಖವಾಗಿ ಸೋಯಾಬೀನು, ತೊಗರಿ, ಉದ್ದು, ಹೆಸರು, ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಒಂದು ಬೆಳೆಗಳು ಬರ್ತದೆ ಸರ್. ಈ ಒಂದು ಬೀಜಗಳ ನಾವು ಲಭ್ಯತೆ ಪ್ರಮಾಣದ ಮೇಲೆ ಈಗ ಆಲ್ರೆಡಿ ನಾವು 17,300 ಕ್ವಿಂಟಲ್ ನಾನು ಆಲ್ರೆಡಿ ಇಂಡೆಂಟ್ ಕೊಟ್ಟಿದ್ದೀನಿ. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಆ ಬೀಜಗಳನ್ನು ದಾಸ್ತಾನು ಮಾಡ್ತಾ ಇದೀವಿ. ಈಗ ಬೀಜ ದಾಸ್ತಾನು ಮಾಡಿದ ನಂತರ ರೈತರ ಬಾಂಧವರಿಗೆ ಏನದಲ್ಲ ಜೂನ್ 1st ನಾವು ಬೀಜವನ್ನು ವಿತರಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದಾದ ನಂತರ ರೈತ ಬಾಂಧವರು ಈಗ ಆಲ್ರೆಡಿ ರೋಹಿಣಿ ನಕ್ಷತ್ರ May 26 ಪ್ರಾರಂಭ ಆಗಿದ್ದು ಕೆಲವೊಬ್ಬರು ಇಲ್ಲಿ ನಮ್ಮ ಕಾಳಗಿ ಭಾಗದಲ್ಲಿ ಕೂಡ್ಲಿ, ಮಾಗಾಂವ್ ಮತ್ತೆ ಕಮಲಾಪುರ ಭಾಗದಲ್ಲಿ ಏನಿದೆ ರೋಹಿಣಿ ನಕ್ಷತ್ರಕ್ಕೆ ಬಿತ್ತನೆ ಮಾಡ್ತಾರೆ ರೈತ ಬಾಂಧವ್ ಅವರು ಬಿತ್ತನೆ ಮಾಡಬಹುದು. ಇನ್ನು ಉಳಿದ ಭಾಗದಲ್ಲಿ ಏನಂದ್ರೆ ನಮ್ಮಲ್ಲಿ ಮೃಗಶಿರ ನಕ್ಷತ್ರ ಮಿಂಚಿದ ಮೇಲೆ ನಮ್ಮಲ್ಲಿ ಬಿತ್ತನೆ ಆಗ್ತದೆ. ಅದಕ್ಕಾಗಿ ಈ ಬರ್ತಾ ಇರೋ ಮಳೆ ಇದು May 31 ಅಂತ ನಮಗೆ IMD ಮಾಹಿತಿ ನೀಡಲಾಗಿದೆ. ಸೊ ಎಲ್ಲ ರೈತ ಬಾಂಧವರಿಗೂ ಮಳೆ ನಿಂತ ಮೇಲೆ ಇನ್ನು ಬಿತ್ತನೆಗೆ ಭೂಮಿ ಸಿದ್ಧತೆ ಮಾಡಿಕೊಂಡು ಬಿತ್ತನೆಗೆ ಭೂಮಿ ರೆಡಿ ಆದ್ಮೇಲೆ ಅವರು ಬಿತ್ತನೆಯನ್ನು ಮಾಡಬಹುದು. ಇದರ ಜೊತೆಗೆ ನಮ್ಮಲ್ಲಿ ಈಗ ರಸಗೊಬ್ಬರಕ್ಕೆ ಬಂದಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 89,900 ಮೆಟ್ರಿಕ್ ಟನ್ ನಮಗೆ ರಸಗೊಬ್ಬರದ ಅವಶ್ಯಕತೆ ಇದೆ. ಇದರಲ್ಲಿ ಏನಿದೆ ಅಲ್ಲ ನಮಗೆ DAP 31,000 ಮೆಟ್ರಿಕ್ ಟನ್, ಉಳಿಕಿದ ರಸಗೊಬ್ಬರಗಳು ಯೂರಿಯಾ ಕಾಂಪ್ಲೆಕ್ಸ್ಗಳೆಲ್ಲ MOP ಬೇಕಾಗ್ತದೆ. ಈಗ ಆಲ್ರೆಡಿ ಮೇವರೆಗೆ ನಮಗೆ 24,000 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಕು. ನಮಗೆ 30,000 ಮೆಟ್ರಿಕ್ ಟನ್ ರಸಗೊಬ್ಬರ ಈಗ ಆಲ್ರೆಡಿ ಸರ್ಕಾರದಿಂದ ಸರಬರಾಜು ಆಗಿದೆ. ಅಂದ್ರೆ ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಲಭ್ಯ ಇದೆ. 10,500 ಮೆಟ್ರಿಕ್ ಟನ್ ಯೂರಿಯಾ ಇದೆ ನಮ್ಮಲ್ಲಿ, 7,000 ಮೆಟ್ರಿಕ್ ಟನ್ DAP ಇದೆ, ಆನಂತರ ಕಾಂಪ್ಲೆಕ್ಸ್ ಗಳು ಸುಮಾರಾಗಿ ಇಲ್ಲಾಂದ್ರೂ ಒಂದು 15,000 ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಗಳಿದೆ. ಈ ರೀತಿಯಾಗಿ ನಮ್ಮಲ್ಲಿ ಬಹಳಷ್ಟು ರಸಗೊಬ್ಬರ ಇರೋದ್ರಿಂದ ರೈತ ಬಾಂಧವರು ಲಭ್ಯವಿರುವ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಸಿ ತಕ್ಷಣ ಏನದಲ್ಲ ಬಿತ್ತನೆಗೆ ಮುಂದಾಗಬೇಕು, ಅಡಿಯಾಗಬೇಕು. ಈ ರೀತಿಯಾಗಿ ನಾವು ಕೃಷಿ ಇಲಾಖೆಯಿಂದ ಎಲ್ಲ ರಸಗೊಬ್ಬರ ಲಭ್ಯತೆ ಮತ್ತೆ ಬೀಜದ ಲಭ್ಯತೆ ಅದರ ಜೊತೆಗೆ ನಾವು ಈಗ ಮೇ ಕೊನೆ ವಾರದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಈ ಒಂದು ಬೀಜ ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳಿಗೆ ಹೋಗಿ ತಪಾಸಣೆ ಮಾಡ್ತಾ ಇದೀವಿ, ಕ್ವಾಲಿಟಿ ಸ್ಯಾಂಪಲ್ ಗಳನ್ನು ತಳಿತಾ ಇದೀವಿ. ಅವನ್ನ ನಮ್ಮ ಲ್ಯಾಬಿಗೆ ಕಳಿಸಿ ಗೊಬ್ಬರ ವಿತರಣೆ ಆಗೋದಕ್ಕಿಂತ ಮುಂಚೆ ನಾವು ಲ್ಯಾಬಿಗೆ ಕಳಿಸಿ ಅದರ ಟೆಸ್ಟ್ ಮಾಡಿಸ್ತಾ ಇದೀವಿ. ಇದರಿಂದ ನಾವು ರೈತ ಬಾಂಧವರಿಗೆ ಒಳ್ಳೆ ಕ್ವಾಲಿಟಿ ಬೀಜ ಗೊಬ್ಬರ ಸಿಗಬೇಕು ಅನ್ನೋದು ನಮ್ಮ ಕೃಷಿ ಇಲಾಖೆಯ ಮೂಲ ಉದ್ದೇಶ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರು, ಉಪ ಕೃಷಿ ನಿರ್ದೇಶಕರಲ್ಲದೇನೆ ನಾನೇ ಸ್ವತಃ ಫೀಲ್ಡ್ಗೆ ಹೋಗಿ ನಾವು ಡೀಲರ್ ಅಂಗಡಿಗಳಿಗೆಲ್ಲ ಡೀಟೇಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ವಿ. ಅವ್ರ ದಾಖಲಾತಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದಾರಲ್ಲ, ಮತ್ತೆ ಅವ್ರು ಖರೀದಿ ಮಾಡಿದಂತದ್ದು ಇನ್ವಾಯ್ಸ್ ಏನಿದೆ ನಿಜವಾದ ಕಂಪನಿಯಿಂದ ಬಂದಿದೆ ಇಲ್ಲ, ಅದು ಅಲ್ಲದೇನೆ ಅವು ಸ್ಯಾಂಪಲ್ ತೆಗೆದು ನಾವು ಲ್ಯಾಬೊರೇಟರಿ ಕಳಿಸಿ ಅವು ಒರಿಜಿನಲ್ ಗೊಬ್ಬರ ಬೀಜ ಇದಾವಲ್ಲ ಅಂತ ನಾವು ಟೆಸ್ಟ್ ಮಾಡ್ತಾ ಇದೀವಿ. ಈ ರೀತಿಯಾಗಿ ಮುಂಗಾರು ಹಂಗಾಮಿನ ಈ ಹಬ್ಬಕ್ಕೆ ನಮ್ಮ ಕೃಷಿ ಇಲಾಖೆ ಕಲಬುರಗಿ ಒಳ್ಳೆಯ ಒಂದು ಸಿದ್ಧತೆ ಮಾಡಿಕೊಂಡಿದೆ. ರೈತ ಬಾಂಧವರಿಗೆ ಎಲ್ಲಾ ಒಂದು ಸನ್ನಿವೇಶದಲ್ಲಿ ಹೆಗಲಿಗೆ ಹಗಲಾಗಿ ನಿಂತುಬಿಟ್ಟು ನಮ್ಮ ಕೃಷಿ ಇಲಾಖೆ ಅವರ ಒಂದು ಸಹಾಯಕ್ಕೆ ಯಾವಾಗೂ ಬರ್ತದೆ. ಮತ್ತೆ ಈ ಒಂದು ಕ್ವಾಲಿಟಿ ಟೆಸ್ಟ್ ಮಾಡಿಬಿಟ್ಟು ನಾವು ರೈತ ಬಾಂಧವರಿಗೆ ಮನಸ್ಸಿನಲ್ಲಿ ಒಂದು ದೃಢ ವಿಶ್ವಾಸ ಇರಬೇಕು ಏನು ಅಂತ, ನಮಗೆ ಒಳ್ಳೆ ಬೀಜ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನಮ್ಮ ಕೃಷಿ ಇಲಾಖೆ ಎಲ್ಲಾ ಹಂತದ ಅಧಿಕಾರಿಗಳು ನಮ್ಮ ರೈತರ ಸೇವೆಯಲ್ಲಿ ಈಗ ಆಲ್ರೆಡಿ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಅದು ಅಲ್ಲದೇನೆ ನಮ್ಮಲ್ಲಿ ಈಗ ಬೀಜ ದಾಸ್ತಾನು ಆದ ತಕ್ಷಣ ಜೂನ್ ಮೊದಲನೇ ವಾರದಿಂದ ಎಲ್ಲಾ 32 ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬೀಜನ ನಾವು ವಿತರಣೆ ಮಾಡಕ್ ಕ್ರಮ ಜರುಗಿಸಿದೀವಿ. ಮತ್ತೆ IMD ರೇನ್ಗೆ ಫೋರ್ಕಾಸ್ಟಿಂಗ್ ಪ್ರಕಾರ ಸರ್ +5% ರೇನ್ಫಾಲ್ ಇದೆ ಮುಂಗಾರು ಹಂಗಾಮಿನ ಹೆಚ್ಚಿಗೆ, ಹೆಚ್ಚುವರಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಈಗ ರೈತ ಬಾಂಧವರು ತಾವೆಲ್ಲ ನೋಡಿದ್ರೆ ತಮ್ಮ ಹತ್ರ 60 mm 100 mm ಮಳೆ ಬಂದಾಗ ತಮ್ಮ ಹೊಲದಲ್ಲೆಲ್ಲ ನೀರ್ ಬಂದ್ ನಿಂತಿದೆ. ಬೆಳೆ ಇಲ್ಲ, ತಾವು ನೋಡಿದ ತಕ್ಷಣ ಯಾವ ಭಾಗದಲ್ಲಿ ನೀರ್ ಬಂದ್ ನಿಲ್ತದೆ ಅಂತ ತಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ತಾವೇನದಲ್ಲ ಒಂದು ಬಸಿಗಾಲುವೆ ಮಾಡಿ ಅಲ್ಲಿಂದ ನೀರ್ ಹರ್ಕೊಂಡು ಹೋಗಕ್ಕೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಮುಂದೆ ನಮ್ ತೊಗರಿ ಏನದಲ್ಲ ನೆಟ್ಟು ಹೋಗುದು, ತೊಗರಿ ಒಣಗುದು, ಅದಕ್ಕೆ ಫೈಟೋಪ್ತೆರಾ ಬರುವುದು ಅಥವಾ ಡ್ರೈ ರೂಟ್ ರಾಟ್ ಬರುವಂತ ಸನ್ನಿವೇಶ ಕಡಿಮೆ ಆಗ್ತದೆ. ಸೊ ಎಲ್ಲಾ ರೈತ ಬಾಂಧವರು ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀನಂದ್ರೆ ಈಗ ನಮಗೆ ಏನು ಬೇಸಿಗೆಯಲ್ಲಿ ಏನು ಮಳೆ ಬಂದಿದೆ ಮೇ ತಿಂಗಳಲ್ಲಿ, ಇದು ಬಹಳ ಅನುಕೂಲ ಆಗಿದೆ. ಇದರಿಂದ ಭೂಮಿಯ ಏನ್ ಕಾವೇನದಲ್ಲ ಕಡಿಮೆ ಆಗಿದೆ. ಮತ್ತೆ ನಮ್ಗೆಲ್ಲರಿಗೆ ಎಲ್ಲಿ ನೀರ್ ಹೆಚ್ಚಿಗೆ ನಿಲ್ತದೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಅಲ್ಲಿ ನೀರ್ ಎಲ್ಲೆಲ್ಲಿ ಹೆಚ್ಚಿಗೆ ನಿಲ್ತಾ ಇದೆ ಆ ನೀರನ್ನ ಬಸ್ಕೊಂಡು ಹೊರಗಡೆ ಹೊಲದಿಂದ ಹೆಂಗ್ ಹಾಕಬೇಕು ಅನ್ನೋದು ಅವ್ರು ಯೋಜನೆ ಮಾಡಿ ಈಗಲೇ ಒಂದು ಬಸಿಗಾಲು ನಿರ್ವಹಣೆ ಮಾಡಿ ಅಲ್ಲಿ ಒಂದು ಬಸಿಗಾಲು ಮಾಡಿಬಿಡ್ಬೇಕು. ಹೌದು, ಈಗಲೇ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಕು ಮುಂದಿನ ದಿವಸದಲ್ಲಿ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಫೋರ್ಕಾಸ್ಟಿಂಗ್ ಇದೆ ಹೆಚ್ಚಿಗೆ ಮಳೆ ಬರ್ತದೆ ಅಂತ. ಮತ್ತೆ ನಾವು ತೊಗರಿ ಬೆಳೆದಿವಿ ಅವಾಗ ಬಸಿಗಾಲು ಇರಲಿಲ್ಲ ಅಂದ್ರೆ ಮತ್ತಲ್ಲಿ ನಿಂತು ನೀರ್ ನಿಂತು ತೊಗರಿ ಅಷ್ಟು ಪ್ರಮಾಣದಲ್ಲಿ ಒಣಗೋಗ್ಬಿಡ್ತಾವೆ. ಆ ತೊಗರಿ ಒಣಗದೇ ಇರುವಂಗೆ ನಾವು ಸಂರಕ್ಷಣೆ ಮಾಡ್ಕೊಳಕ್ ಒಂದು ಬಸಿಗಾಲು ಮಾಡೋದು ಬಹಳ ಒಂದು ಅವಶ್ಯಕತೆ ಇದೆ. ಇನ್ನು ಎರಡನೇ ಸರ್, ನಮ್ಮಲ್ಲಿ ತೊಗರಿ ಏನಿದೆ ಈ ಕಳೆದ ಒಂದು 3-4 ವರ್ಷದಿಂದ ಬಹಳಷ್ಟು ಸುಮಾರು 1.2 lakh ಹೆಕ್ಟೇರ್ ಪ್ರದೇಶದಷ್ಟು ಬೆಳೆ ಹಾನಿ ಆಗ್ತಾ ಇರೋದನ್ನ ನಾವು ಕಂಡಿದೀವಿ. 2021-22 ಸಾಲಿನಲ್ಲಿ ಸಹಿತ ತೊಗರಿಗೆ ನೆಟ್ಟರೋಗ ಬಂತು. ಹೋದ ವರ್ಷ 2024-25 ಸಹಿತ ಹಾನಿ ಆಯ್ತು ಸರ್. ಒಂದು ವರ್ಷ ಗ್ಯಾಪ್ ಆಯ್ತು. ಏನು ಅಂದ್ರೆ ತೊಗರಿ ಸಡನ್ ಆಗಿ ಒಣಗ್ತಾ ಇದೆ. ಒಣಗ್ತಾ ಇರೋ ತೊಗರಿ ನಮ್ಮ ಭಾಗದಲ್ಲಿ ಎಷ್ಟೇ ಇದೆಯಾ? ಇಲ್ಲ, ಹಂಗಿಲ್ಲ. ಅದು ನಮ್ಮಲ್ಲಿ ಮೊನ್ನೆ ವಿಜ್ಞಾನಿಗಳ ತಂಡ ಬಂದಿದೆ ಸರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಲ್ಸ್ ರಿಸರ್ಚ್ ಕಾನ್ಪುರಿಂದ, ದ್ವಿದಳ ಧಾನ್ಯಗಳ ಭಾರತೀಯ ಸಂಶೋಧನಾ ಸಂಸ್ಥೆಯಿಂದ ಬಂದಿದ್ರು. ಅಲ್ಲಿಂದ ಡೈರೆಕ್ಟರ್ ಆಫ್ ಆಯಿಲ್ ಸೀಡ್ ರಿಸರ್ಚ್ ಹೈದರಾಬಾದ್ನಿಂದ ಒಂದು ತಂಡ ಬಂದಿದ್ದು. ಅಲ್ಲಿಂದ ರೀಜನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೆಂಗಳೂರಿಂದ ಭಾರತ ಸರ್ಕಾರದ 3 ತಂಡಗಳು ಬಂದು ಸ್ಟಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ನಮ್ಮ ರಾಯಚೂರು ಯೂನಿವರ್ಸಿಟಿ ಸೈಂಟಿಸ್ಟ್ 2 ಸಲ. ಈ ರೀತಿಯಾಗಿ ಎಲ್ಲ ಸ್ಟಡಿ ಆದ್ಮೇಲೆ ಒಂದು ನಮಗೆ ಇನ್ಫರೆನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಡೆಕ್ಕನ್ ಪ್ಲೇಟಿವ್ ಭಾಗದಲ್ಲಿ ಇರುವಂತದ್ದು ಇದೆ. ನಮ್ಮಲ್ಲಿ ತೊಗರಿ ಬೆಳೆಯುವಂತ ಕ್ಷೇತ್ರದಲ್ಲಿ ಕಲಬುರಗಿ, ಬೀದರು, ಯಾದಗಿರಿ, ರಾಯಚೂರು, ಬಿಜಾಪುರ, ಅದಕ್ಕೆ ಅಡ್ಜಾಯ್ನಿಂಗ್ ಸೋಲಾಪುರು, ಲಾತೂರು, ಈ ಕಡೆ ತೆಲಂಗಾಣದಲ್ಲಿ ತಾಂಡೂರು, ಈ ಭಾಗದಲ್ಲಿ ಏನಿದೆಲ್ಲ ಇದು ತೊಗರಿ ಒಣಗ್ತಾ ಇರೋದು ಕಾಣಿಸಿಕೊಂಡಿದೆ. ಇದಕ್ಕೆ ಪ್ರಮುಖವಾಗಿ ಅವರು ಹೇಳ್ತಾ ಇರೋದು ಕಾರಣ ಅಂದ್ರೆ ಒಣ ಬೇರು ಕೊಳೆ ರೋಗ, ಫೈಟೋಪ್ತೆರ ಅಂತ ಒಂದು ಮಚ್ಚೆ ರೋಗ ಬರುತ್ತೆ, ಅದರಿಂದ ಡ್ರೈ ರೂಟ್ ರಾಟ್ ಅಂತ ಒಂದು ರೋಗ ಬರುತ್ತೆ. ಇದಕ್ಕೆ ಒಂದು ನಿರ್ವಹಣೆಗಾಗಿ ಪ್ರಮುಖವಾಗಿ ನಾವು ಮಾಡಬೇಕಾಗಿತ್ತು, ನಾವೇನು ಬಳಸ್ತಾ ಇರುವಂತಹ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಈ ಎರಡೂ ಗೊಬ್ಬರಗಳಲ್ಲಿ ನಾವು ಟ್ರೈಕೋಡರ್ಮ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ನಾಶಕ ಬಳಸಿ ಅದಕ್ಕೆ ಮಿಕ್ಸ್ ಮಾಡಿ 1 ಟನ್ಗೆ 1-5 kg ಟ್ರೈಕೋಡರ್ಮ ಹಾಕಿಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಸಿಗ್ತದೆ. ಸೊ 1-5 kg ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹೊಡೆದು ಒಂದು ವಾರ ಅದರ ಮೇಲ್ಗಡೆ ತೇವ ಆರಲ್ದಂಗ ಯಾವ್ದೊಂದು ಹಳೆ ಗೋಣಿ ಚೀಲ ಹಾಕಿ ನೀರ್ ಹೊಡೆದು ಇಟ್ಬಿಟ್ರೆ ಅದರಲ್ಲಿ ಬೆಳೆದು ಹಸಿರು ಕಲರ್ ಆಗ್ತದೆ ಸರ್. ಅದು ನಮ್ಮ ಟ್ರೈಕೋಡರ್ಮ ಬೆಳೆದಿದ್ದ ಸಾವಯವ ಗೊಬ್ಬರ, ಅದು ಹಸಿರು ಕಲರ್ ಆದ್ಮೇಲೆ ಆ ಸಾವಯವ ಗೊಬ್ಬರನ ಬಿತ್ತನೆ ಸಮಯದಲ್ಲಿ ಬಳಸಿದ್ದಲ್ಲಿ ಇದು ಒಂದು ಕಡಿಮೆ ಆಗ್ತದೆ. ಯಾವುದು ನಮ್ಮ ಡ್ರೈ ರೂಟ್ ರಾಟ್ ಇರ್ಬೋದು, ಫ್ಯೂಜರಿಯಂ ವಿಲ್ಟ್ ಇರ್ಬೋದು, ಕಡಿಮೆ ಆಗುವಂತ ಸನ್ನಿವೇಶ ಇದೆ. ಇನ್ನು ಎರಡನೇದು ನಾವು ಬೋದು ಮಡಿ ಮಾಡುವ ಮೂಲಕ ನಾವು ಬಿತ್ತನೆ ಮಾಡೋದು. ಬೋದುಗಳನ್ನು ಮಾಡಿ ಬಿತ್ತನೆ ಮಾಡೋದ್ರಿಂದ ನಮ್ಮ ಈ ತೊಗರಿ ಬೇರಿಗೆ ಏನದಲ್ಲ ಗಾಳಿ ಆಡೋದ್ರಿಂದ ಇದರಲ್ಲಿ ಶೇಕಡ 10-20% ಇಳುವರಿ ಹೆಚ್ಚಾಗುವುದಲ್ಲದೇನೆ ಈ ಒಂದು ರೋಗದ ಪ್ರಮಾಣ ಏನದಲ್ಲ ಕಡಿಮೆ ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಇದಕ್ಕೆ ರೋಗ ನಿರೋಧಕ ತಳಿಗಳು ಯಾವುದು ಲಭ್ಯ ಇಲ್ಲದೇ ಇರೋದ್ರಿಂದ ನಾವು ಈ ರೋಗ ಬಂದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ಸ್ಪ್ರೇ ಮೂಲಕ ಅವಾಗ ನಾವು ಕಾಯಿ ಆಗುವ ಹಂತದಲ್ಲಿ ಏನೇನು ಸಮಸ್ಯೆ ಬರ್ತಾ ಇದೆ, ಬೇರಿಗೆ ಸ್ಪ್ರೇ ಮಾಡೋ ಮೂಲಕ ಕಾರ್ಬಂಡೆಜಿಮ್ ಮ್ಯಾಂಕೋಜಬ್ ಕಾಂಬಿನೇಷನ್ 2 ಗ್ರಾಮ್ ಪ್ರತಿ ಲೀಟರ್ ಹಾಕಿ ಸ್ಪ್ರೇ ಮಾಡೋ ಮೂಲಕ ನಾವು ಇದನ್ನ ಹತೋಟಿ ಮಾಡ್ಕೋಬಹುದು. ಅದಕ್ಕಾಗಿ ರೈತ ಬಾಂಧವರು ಈಗಿನಿಂದಾನೇ ಬಿತ್ತುವ ಹಂತದಲ್ಲಿನೇ ಟ್ರೈಕೋಡರ್ಮ ನಮ್ಮ ಎರೆಹುಳು ಗೊಬ್ಬರ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಣದಲ್ಲಿ ಇದು ಬರುವಂತಹ ಸಾಧ್ಯತೆ ಇದೆ. ಇದು ಅಲ್ಲದೇನೆ ನಮ್ಮ ತೊಗರಿಯಲ್ಲಿ ಅಂತರ ಬೆಳೆಯಾಗಿ ಏಕದಳ ಧಾನ್ಯಗಳು ಉದಾಹರಣಾರ್ಥವಾಗಿ ಮೆಕ್ಕೆಜೋಳ ಇರಬಹುದು, ಸಜ್ಜೆ ಇರಬಹುದು, ಹೈಬ್ರಿಡ್ ಜೋಳ ಇರಬಹುದು, ಈ ಬೆಳೆಗಳನ್ನು ಬೆಳೆದಲ್ಲಿ ಆ ಬೆಳೆಗಳ ಬೇರಿನಿಂದ ಏನು ನಮ್ಮಲ್ಲಿ ಆಸಿಡ್ ರಿಲೀಸ್ ಆಗ್ತದೆ HCN ಅನ್ನೋದು, ಆ ಆಸಿಡ್ ನಿಂದ ಈ ಒಂದು ರೋಗ ಹರಡುವುದು ಕಡಿಮೆ ಆಗ್ತದೆ. ಅದಕ್ಕೆ ಅಂತರ ಬೆಳೆಯಾಗಿ ಜೋಳ ಸಜ್ಜೆ ಅಥವಾ ಮೆಕ್ಕೆಜೋಳ, ಈಗ ಆಲ್ರೆಡಿ ನಮ್ಮ ಹತ್ರ ಬಹಳಷ್ಟು ಶುಗರ್ ಫ್ಯಾಕ್ಟರಿಗಳೆಲ್ಲ ಮೆಕ್ಕೆಜೋಳ ಬಳಸಕ್ಕೆ ಅವ್ರು ಯೂನಿಟ್ ಮಾಡ್ಕೊಂಡಿದ್ದಾರೆ. ಮೆಕ್ಕೆಜೋಳ ಬೆಳೆದ್ರು ಸಹಿತ ರೈತ ಬಾಂಧವರಿಗೆ ಅನುಕೂಲ ಆಗಲಿದೆ. ಆಮೇಲೆ ಹೋಗಿ ನೀವು ಮೆಕ್ಕೆಜೋಳ ಬೆಳಿಬಹುದಿತ್ತು ಅನ್ನೋ ಬದಲಾಗಿ ಬಿತ್ತನೆಕ್ಕಿಂತ ಮುಂಚೆ ಬೀಜ ಅವರು ಖರೀದಿ ಮಾಡುವಾಗ ಸಂಗ್ರಹಣೆ ಮಾಡುವಾಗ ರಸಗೊಬ್ಬರ ಸಂಗ್ರಹಣೆ ಮಾಡುವಾಗ ಮಾಹಿತಿ ಕೊಟ್ರೆ ಅಂತರ ಬೆಳೆ ಬೆಳಿಬಹುದು, ಇದರ ಒಂದು ನಿರ್ವಹಣೆ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಇಲಾಖೆಯಿಂದ ಇದು ಕೃಷಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಈಗಾಗಲೇ ಚಾಲ್ತಿಯಲ್ಲಿದೆ. ನಮ್ಮ ಕೃಷಿ ಇಲಾಖೆ ಎಲ್ಲಾ ಅಧಿಕಾರಿಗಳು ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಸಮದ್ ಪಟೇಲ್ ಅವರೇ, ಬಹಳ ಒಳ್ಳೆ ವಿಚಾರಗಳನ್ನ ತಾವು ಹೇಳಿದ್ರಿ ನಮ್ಮ ರೈತರಿಗೆ. ಅಂದ್ರೆ ಈ ಸಲ ಏನು ಬೀಜದ ತಯಾರಿನೂ ಅದ್ಭುತವಾಗಿದೆ, ಆಮೇಲೆ ರಸಗೊಬ್ಬರಗಳು ಕೂಡ ಸಾಕಷ್ಟು ಪ್ರಮಾಣದೊಳಗೆ ಲಭ್ಯ ಅದಾವ. ಅದಕ್ಕೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಡ. ಅವರು ತಮ್ಮ ಏನು ಕೃಷಿ ಚಟುವಟಿಕೆ ಏನ್ ಮೇಲೆ ತಗೊಳ್ತಾ ಇದ್ದಾರೆ ಅದು ಸರಾಗವಾಗಿ ಸುಗಮವಾಗಿ ತಗೊಂಡು ಹೋಗಬಹುದು ಅನ್ನುವಂತ ಮಾತಾಡ್ತಾರೆ. ಇದರ ಜೊತೆಗೆ ತಾವು ಇನ್ನೊಂದು ವಿಚಾರ ಹೇಳಿದ್ರಿ, ಏನಪ್ಪಾ ಅಂದ್ರೆ ನಮ್ಮ ರೈತರಿಗೆ ಗುಣಮಟ್ಟದ ಬೀಜ ಸಿಗಬೇಕು, ಗುಣಮಟ್ಟದ ರಸಗೊಬ್ಬರ ಸಿಗಬೇಕು. ಅಂದ್ರೆ ಅಧಿಕೃತವಾದಂತಹ ಒಂದು ಏನು ಉತ್ಪನ್ನ ಇರ್ತದ ಅದು ಅವರಿಗೆ ಸಿಕ್ತು ಅಂತಂದ್ರೆ ಅವರು ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ. ಅದೇ ರೀತಿಯಾಗಿ ತಾವೇನು ಡೀಲರ್ಸ್ ಗಳ ಕಡೆ ಹೋಗಿ ಅಲ್ಲಿ ಏನು ಗುಣಮಟ್ಟವನ್ನ ಪರೀಕ್ಷೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಆ ಪರೀಕ್ಷೆ ಮಾಡಿದ ನಂತರ ನಮ್ಮ ರೈತರಿಗೆ ಎಲ್ಲೆಲ್ಲಿ ಪರೀಕ್ಷೆ ಮಾಡಲಾಗಿದೆ, ಆಮೇಲೆ ಎಲ್ಲಿ ಖರೀದಿ ಮಾಡಬಹುದು, ಯಾರನ್ನ ವಿಶ್ವಾಸ ಇಟ್ಟು ನಾವು ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ರೈತರಿಗೆ ಏನಾದರೂ ತಿಳುವಳಿಕೆ ನೀಡುವಂತಹ ಒಂದು ಕೆಲಸ ಆಗ್ತಾ ಇದೆ ನಾವು. ಎಸ್ ಸರ್, ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 630 ಜನ ಖಾಸಗಿ ರಸಗೊಬ್ಬರ ಬೀಜ ಮಾರಾಟಗಾರರಿದ್ದಾರೆ. ಈಗ ನಾವು ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನು ತಗೋತೀವಿ. ಅದಕ್ಕೆ ರೈತ ಬಾಂಧವರು ಅವರು ಒಳ್ಳೆ ಕ್ವಾಲಿಟಿ ಬೀಜ ಗೊಬ್ಬರ ಹೆಂಗ್ ಖರೀದಿ ಮಾಡಬೇಕಂದ್ರೆ ಖರೀದಿದಾರರಿಂದ ಅವರು ಏನ್ ಮಾಡಬೇಕು, ಒರಿಜಿನಲ್ ರಸೀದಿ ತಗೋಬೇಕು. ಎರಡನೇದು ಅವರು ಖರೀದಿ ಮಾಡುವಾಗ ಬ್ಯಾಗ್ ಮೇಲೆ ಇರುವಂತದ್ದು ಲಾಟ್ ನಂಬರ್ ಗಳ ಪರಿಶೀಲನೆ ಮಾಡಬೇಕು. ಮತ್ತು ಮೂರನೇದು, ಈಗ ನಾವು DAP ಖರೀದಿ ಒರಿಜಿನಲ್ ಇದೆ ಅಂತ ಇಲ್ಲ ಅಂತ ತಿಳ್ಕೋಬೇಕಾದ್ರೆ ಕೆಲವೊಂದು ಸರ್ವೇ ಸಾಮಾನ್ಯವಾದಂತ ಪದ್ಧತಿ ಇದೆ. ಅದು DAP ಕೈಯಲ್ಲಿ ಹಾಕಿ ಎರಡು ಕೈಯಲ್ಲಿ ತಿಕ್ಕ ಬಿಟ್ರೆ ಅದು ಪೌಡರ್ ಆದ್ರೆ ಅದು ಒರಿಜಿನಲ್ DAP ಇರುವುದಿಲ್ಲ. ಎರಡನೇದು ಯೂರಿಯಾ, ನೀರಲ್ಲಿ ಹಾಕಿ ಯೂರಿಯಾಕ್ ನಾವು ಏನಾದರೂ ಬೆರಳಲ್ಲಿ ಅದ್ದಿದ್ರೆ ಅದು ತಣ್ಣಗಾಗ್ಬಿಡ್ತದೆ, ಅದು ಯೂರಿಯಾ ಇರ್ತದೆ ಒರಿಜಿನಲ್. ಅಥವಾ ನಾವು ಒಂದು ಕಾಯಿನ್ ತಗೊಂಡು ಅದ್ರ ಮೇಲ್ಗಡೆ ಒಂದೆರಡು ಕಾಳು DAP ಹಾಕಿ ಸುಟ್ರೆ ಅದೇನಾಗ್ತದೆ, ಪೂರ್ತಿ ಕರಿಗೋಗ್ಬಿಡ್ತಾರೆ. ಈ ರೀತಿಯಾದಂತಹ ಒಂದು ಪದ್ಧತಿಗಳನ್ನು ಅಳವಡಿನ ಮಾಡಿ ಬೀಜ ರಸಗೊಬ್ಬರ ಮತ್ತೆ ಅದೇ ರೀತಿಯಾಗಿ ಬೀಜ ಖರೀದಿ ಮಾಡುವಾಗ ಸಹಿತ ಅವರು ಲಾಟ್ ನಂಬರ್ ಹಾಕಿ, ಡೇಟ್ ಆಫ್ ಎಕ್ಸ್ಪೈರಿ ಹಾಕಿ, ಮತ್ತೆ ಆ ಬೀಜದ ಕಂಪನಿಗಳ ಬಗ್ಗೆ ಮುಂಚೆ ಒಂದ್ ಸ್ವಲ್ಪ ಮಾಹಿತಿ ಪಡೆದು ನಮ್ಮ ಯೂನಿವರ್ಸಿಟಿಯಿಂದ ರೆಕಮೆಂಡ್ ಆದಂತಹ ವೆರೈಟಿಗಳನ್ನು ಬಳಸಿದ್ದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗುವುದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ನಮ್ಮಲ್ಲಿ ತೊಗರಿ ಉದ್ದು ಹೆಸರು ಬೆಳೀತಾ ಇರೋದ್ರಿಂದ ನಾವು ಅವ್ರ ಮನೆ ಬೀಜನೇ ಬೆಳೆದ್ರೆ ಬಹಳ ಅನುಕೂಲ ಇರ್ತದೆ. ಅವ್ರ ಮನೆ ಬೀಜ ಸಂರಕ್ಷಣೆ ಮಾಡ್ಕೋಬೇಕು, ಸಂರಕ್ಷಣೆ ಮಾಡಿ ಅದೇ ಮನೆ ಬೀಜ ಬೀಜೋಪಚಾರ ಮಾಡಿ ಬಿತ್ತಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದು ನಮ್ಮ ಹತ್ತಿಯಲ್ಲಿ ಬಂದಾಗ BT ಬೋಲ್ಗಾರ್ಡ್ 2 ಅಂತ ನಾವು ಹತ್ತಿ ವೆರೈಟಿಯನ್ನು ನಾವು ರಿಲೀಸ್ ಮಾಡಿದ್ದೀವಿ ಯೂನಿವರ್ಸಿಟಿಯಿಂದ. BG2 ಏನು ಅವಾಗ ಖರೀದಿ ಮಾಡಬೇಕಾದ್ರೆ ರೈತ ಬಾಂಧವರು ಯಾರು ಅಥರೈಸ್ಡ್ ಡೀಲರ್ ಇದ್ದಾರೆ ಅವರಿಂದನೇ ಮಾತ್ರ ಖರೀದಿ ಮಾಡಬೇಕು, ಮತ್ತೆ ಅವರ ಕಡೆಯಿಂದ ನಗದು ರಸೀದಿ ತಗೊಂಡು ಮಾತ್ರ ಖರೀದಿ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಡ್ಡಿಲ್ಲ, ಬಹಳ ಉಪಯುಕ್ತವಾದಂತಹ ವಿಚಾರಗಳನ್ನ ನಮ್ಮ ರೈತರಿಗೆ ತಾವು ಹೇಳಿದ್ದೀರಿ. ನಮ್ಮ ರೈತರು ಒಳ್ಳೆ ಉತ್ಪನ್ನವನ್ನ ಬೆಳಿಬೇಕು ಮತ್ತೆ ಉತ್ಪನ್ನ ಹೆಚ್ಚಿಗೆ ಆಗಬೇಕು, ಅವರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗ ಕೃಷಿ ಇಲಾಖೆ ಏನು ಮಾಡ್ತಾ ಇದೆ? ಆಮೇಲೆ ಇದಕ್ಕೆ ಒಂದು ಪೂರಕ ಅನ್ನುವಂತಹ ಒಂದು ಸನ್ನಿವೇಶದೊಳಗ ಕೇಂದ್ರ ಸರ್ಕಾರ ಕೃಷಿ ವಿಕಸಿತ ಅಭಿಯಾನವನ್ನ ಕೂಡ ಹಮ್ಮಿಕೊಂಡದ. ಇಂಥ ಸಂದರ್ಭದೊಳಗೆ ಈ ಕೃಷಿ ವಿಕಸಿತ ಅಭಿಯಾನ ಏನು, ಅದರ ಉದ್ದೇಶ ಏನದ, ಮತ್ತೆ ನಮ್ಮ ರೈತರು ಯಾವ ರೀತಿ ಈ ಒಂದು ಅಭಿಯಾನದ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳ್ತೀರಿ? ಎಸ್ ಸರ್, ನಾವೀಗೇನು ಕೃಷಿ ಅಭಿಯಾನ ಹಮ್ಮಿಕೊಂಡಿದ್ದೇವೆ, ಅದೇ ರೀತಿಯಾಗಿ ಭಾರತ ಸರ್ಕಾರದಿಂದ ಈ ಒಂದು ಮುಂಗಾರು ಹಂಗಾಮಿನ ಹಬ್ಬ ನಮ್ಮ ರೈತರದೇನಿದೆ, ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ KVK ಇರಬಹುದು, ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಒಂದು ಪಾಲುದಾರಿಕೆಯಲ್ಲಿ ಭಾಗವಹಿಸುವಿಕೆಯಲ್ಲಿ ICAR ಮತ್ತು KVKಗಳ ಭಾಗವಹಿಸುವಿಕೆಯಲ್ಲಿ ನಮ್ಮ ಪ್ರತಿ ಗ್ರಾಮಕ್ಕೆ ನಮ್ಮ ಕೃಷಿ ಇಲಾಖೆ ಅಲ್ಲದೇನೆ ಕೃಷಿ ವಿಜ್ಞಾನಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಕೃಷಿಯಲ್ಲಿ ಬರುವಂತಹ ನವೀನ ತಂತ್ರಜ್ಞಾನದ ಮಾಹಿತಿ ಕೊಡಬೇಕು, ಮತ್ತೆ ಬೆಳೆಯಲ್ಲಿ ಬರುವಂತಹ ರೋಗ ಕೀಟಗಳ ಬಗ್ಗೆ ಮಾಹಿತಿ ಕೊಡಬೇಕು, ಅಲ್ಲಿಂದ ಮಣ್ಣು ಸಂರಕ್ಷಣೆ, ಮಳೆ ನೀರು ಸಂರಕ್ಷಣೆ, ಅದೇ ರೀತಿಯಾಗಿ ಯಾವ ಬೆಳೆಯಲ್ಲಿ ಯಾವ ತಳಿಯನ್ನು ಬೆಳಿಬೇಕು, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕ್ರೀಡೆ ನಿರ್ವಹಣೆ, ಈ ಒಂದು ಮಾಹಿತಿಯನ್ನ ರೈತರ ಜೊತೆ ಹಂಚ್ಕೋಬೇಕು, ಮತ್ತೆ ರೈತರೊಂದಿಗೆ ಚರ್ಚೆ ಮಾಡಬೇಕು. ಈ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ನಾವು ಈಗ ಆಲ್ರೆಡಿ ಮ್ಯಾಪ್ ಅನ್ನು ಹಾಕೊಂಡಿದೀವಿ. ನಾಳೆ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನಾಳೆಯಿಂದ ಪ್ರತಿ ನಮ್ಮಲ್ಲಿ 2 KVKಗಳಿದೆ, ಪ್ರತಿ KVKಯಿಂದ 2 ತಂಡ ಮಾಡಿ ಪ್ರತಿ ತಂಡದವರು ಪ್ರತಿ ದಿವಸ 3 ಗ್ರಾಮಗಳಿಗೆ ಹೋಗಿ ಅವರು ಪ್ರತಿ ಗ್ರಾಮದಲ್ಲಿ ಏನದಲ್ಲ ಈ ರೀತಿಯಾದಂತಹ ಸಭೆಗಳನ್ನು ನಡೆಸಿ ರೈತರೊಂದಿಗೆ ಅವರು ಚರ್ಚೆ ಮಾಡಿಬಿಟ್ಟು ರೈತರಿಗೆ ಮಾಹಿತಿ ನೀಡಬೇಕು ಅನ್ನೋದು ನಮ್ಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಪ್ರಮುಖ ಏನದಲ್ಲ ಉದ್ದೇಶ ಇದೆ ಸರ್. ಅದಕ್ಕೆ ನಮ್ಮ ವಿಜ್ಞಾನಿಗಳು ಸಹಿತ ಅವರು ರೈತರ ಮನೆ ಬಾಗಿಲಿಗೆ ಬರ್ತಾರೆ. ದಯವಿಟ್ಟು ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ಪಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ರೈತ ಬಾಂಧವರು ರಿಕ್ವೆಸ್ಟ್ ಮಾಡ್ತೀವಿ. ಒಳ್ಳೆಯದು ಸಮದ್ ಪಟೇಲ್ ಅವರೇ, ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ ಮುಂಗಾರು ಸಿದ್ದತೆಯನ್ನ ಯಾವ ರೀತಿ ಕೃಷಿ ಇಲಾಖೆ ಮಾಡಿದೆ, ನಮ್ಮ ರೈತರು ಇಲಾಖೆ ಸೌಲಭ್ಯಗಳನ್ನ ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮುಂಗಾರು ಹಂಗಾಮಿನ ಬಿತ್ತನೆಯ ಸಿದ್ದತೆಗೆ ಕೃಷಿ ಇಲಾಖೆ ಕೈಗೊಂಡಿರುವ ಕ್ರಮಗಳು ಕುರಿತು ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಸಮದ್ ಪಟೇಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ವಾನಿ ಕಿ ಜರೂರತೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೇ ಆಪ್ಕೋ ಸಮಾಧಾನ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹಿ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ ಬಢಾಯಿಯೆ, ಉತ್ಪಾದನ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಓರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೊಲವು ಹಸನ ಮಾಡು ಹೇ ಮನುಜ, ಹೊಲವು ಹಸನ ಮಾಡು ಹೇ ಮನುಜ, ಹೊಲವು ಹಸನ ಮಾಡು ಕರ್ಮದ ಕಂಟಿ ಕಡಿ ಧಡಿ ರಾಂಟಿ, ಕರ್ಮದ ಕಂಟಿ ಕಡಿ ಧಡಿ ರಾಂಟಿ, ಜಂಟಿ ವಾಡಿ ದುಹಾಲ ಹಸನಿಡೋ ಮನುಜ, ಜಂಟಿ ವಾಡಿ ದುಹಾಲ ಹಸನಿಡೋ ಮನುಜ, ಹಾಲ ಸತ್ತೇ ಬೀಜವನೆ ಬಿತ್ತಿ ಕೊರತಿಲ್ಲದೆ ಬೆಳೆಯುವ ಭರ್ತಿ, ಸತ್ತೇ ಬೀಜವನೆ ಬಿತ್ತಿ ಕೊರತಿಲ್ಲದ ಬೆಳೆಯುವ ಭರ್ತಿ, ನಿತ್ಯೇ ಈ ಶರೀರಕ ನಿತ್ಯ ಚೈತನ್ಯದ ವರ್ತಿ, ನಿತ್ಯೇ ಈ ಶರೀರಕ ನಿತ್ಯ ಚೈತನ್ಯದ ವರ್ತಿ, ನೂರು ವರ್ಷದ ಕವಲ ಮೂರುವರಿ ಎಕರೆಯಾದ ಹೊಲ, ವರ್ಷದ ಕವಲ ಮೂರುವರಿ ಎಕರೆಯಾದ ಹೊಲ, ಕರೆಯದ ಹಂಬಾಲ ಹರಿದು ಹೋಗುವುದಲ್ಲ, ಬರೆಯದ ಹಂಬಾಲ ಹರಿದು ಹೋಗುವುದಲ್ಲ, ಬಾಲ ಕರುಣ ಕರುಣಾಭರಣಿ, ಮನುಜ ಹೊಲವು ಹಸನ ಮಾಡು, ಮನುಜ ಮನುಜ ಮನುಜ ಹೊಲವು ಹಸನ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ನೀನೊಲಿದರೆ ಕಲ್ಲೋ ಕನಕವಯ್ಯ, ಕರುಣಾತ್ಮಕ ಜೀಯ ಕೊರಡು ಕಷ್ಟ ಮರಿ ಮಾಡಿ ದಿ ಮಾರಾಯ, ನೀನೊಲಿದರೆ ಕಲ್ಲೋ ಕನಕವಯ್ಯ ಮಾರಾಯ, ಹರಡ ಕಳ ಸಲಹಿರಿ ಭಕ್ತಿಗೆ ಭಯಗೊಂಡು ಪ್ರೀತವನಾಳಿರಿ ಆಶಕರಿ ತೀರಿ ಹರ್ಕ ದೋಷಕಗಿ ಕರೆ ಮಣ್ಣವಾತಿ ಓಂಗಿದ ಕುಟಿಲರಿ ಗಂಜಿ ಕಟ್ಟ ಕಾನಾನ ಸೇರಿದಿ ನಿಟಿಲಾಕ್ಷವ ಜವರಿ ನಿರುಪಮರಿಗೆ ನಿಜ ರೂಪಾವ ತೋರಿದಿ ನಗರ ಪೂರ್ವ ದಿಕ್ಕ ನೆಂದು ತಿಳಿದ ಸಾರಿರಿ ನರರಿಗಂಜಿಸಿ ಶೈಲ ಸೇರಿರಿ ನರರು ಹುಡುಕಿ ಹಾಕ್ಯಾರಯ್ಯೋ ಅಲ್ಲಿ ಹಾಕಿ ಅಲ್ಲಿಂದ ನೀ ಹೋದಿ ಕದಳಿಯ ಬನ ಕಮರಿ ಮಠ ಕೋಗಿ ಸೇರಿ ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಬಾವಿಂದ ತೆರಿಕೊಲ್ಲಿ ಇಷ್ಟಾದ ಮ್ಯಾಲಯಿಸಿಕೊಳ್ಳಪ್ಪ ಗುರು ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಬಾವಿಂದ ತೆರಿಕೊಲ್ಲಿ ಇಷ್ಟಾದ ಮ್ಯಾಲಯಿಸಿಕೊಳ್ಳಪ್ಪ ಗುರು ಗುರುವಿನ ಗುಲಾಮ ನಾಗೋ ತನಕ ಗುರು ಹೇಳಿದ ಗುರಿ ಹೊಡೆಯುವ ತನಕ ಗುರುರಾಯನ ಮುಟ್ಟಿ ಗುರುವಾಗುವ ತನಕ ಅನುಬರವುವ ತನಕ ಅರವಿನಾಲಯದೊಳು ತಿಳಿಸಾಡುವ ತನಕ ನಂಬಿದ ಮನುಜಗ ಅಂಬಾಲಿ ಉನಸೀದಿ ನಂಬಿದ ಮನುಜಗ ಅಂಬಾಲಿ ಉನಸೀದಿ ಅನುದಿನ ದುಡಸೀರಿ ಆಶೆ ಅಳಿದ ಮ್ಯಾಲಮೃತ ಕುಡಸೀರಿ ನಂಬಿರ ಮನುಜರ ಅಂಬಾಲೆ ಉಡಸೀರಿ ಆಶೆ ಅಳಿದ ಮ್ಯಾಲಮೃತ ಕುಡಸೀರಿ ಆಶೆ ಎಂಬೋ ಮನ ಅಲ್ಲಿಲ್ಲ ನಸಿರಿ ಆಚಾರಿದು ಶಾಶ್ವತ ತೋರಿರಿ ಆಶೆ ಅರಿವದಕ ಈಶಾನವರಬೇಕು ಸಿಂಗಾಪುರ್ ಹೋಗಬೇಕು ಈಶ ವೀರೇಶನ ದಾಸಾಗಿ ದುಡಿಬೇಕು ಮಾರಿದರೆ ಕಲ್ಲೋ ಕನಕವೇಯ ಕರುಣಾತ್ಮಕಿಯಾ ಕಡುಕ ಕಮರಿ ಮಾಡಿದ ಮಾರಾಯ. ಇದುವರೆಗೆ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ